ನೊರೆ ತೊರೆಗಳಿಗೆ ನಂಜಿದೊಡಂತೆ ಅಯ್ಯ, ನಾವು ಹುಟ್ಟಿದ ಬಳಿಕ ಪ್ರಾಣಿ ಪಕ್ಷಿಗಳು ಇವನ್ನೆಲ್ಲ ಒಂದು ಸಮನ್ವಯವಾಗಿ ಕೋಆರ್ಡಿನೇಷನ್ನಲ್ಲಿ ನಾವೆಲ್ಲ ಸಾಗಬೇಕು. ನಮ್ಮ ಜೀವನಕ್ಕೆ, ನಮ್ಮ ಪ್ರತಿಯೊಂದು ಜೀವನದ ಮಜಲುಗಳಿಗೆ ವನ್ಯಪ್ರಾಣಿಗಳು ಇರಲಿ ಪ್ರಾಣಿಗಳ ಅವಶ್ಯಕತೆ ತುಂಬ ಇದೆ. ಆದ್ದರಿಂದ ಜನಗಳು ದಯಮಾಡಿ ಯಾವುದೇ ಕಾರಣಕ್ಕೂ ವನ್ಯಪ್ರಾಣಿಗಳು ನಿಮ್ಮ ಪ್ರಾಣಿ ಏ ಫಾರೆಸ್ಟ್ನವ್ರು ಹಿಡಿದ್ರೆ ಹಿಡೀರಿ ನಿಮ್ಮದು ಆನೇನ ಅಂತ ಹೇಳಬಾರ್ದು. ಕಾನ್ಸ್ಟಿಟ್ಯೂಷನ್ 51A(g) ಆರ್ಟಿಕಲ್ ಪ್ರಕಾರ ಪ್ರತಿಯೊಬ್ಬ ಪ್ರಜೆಯ ವನ್ಯಜೀವಿ ಇರ್ಬೋದು, ಅರಣ್ಯ ಇರ್ಬೋದು, ಬಯೋಡೈವರ್ಸಿಟಿ ಇರ್ಬೋದು, ಹಳ್ಳ ಕೊಳ್ಳಗಳು ನದಿಗಳಿರ್ಬೋದು, ಅದನ್ನೆಲ್ಲ ಸಂರಕ್ಷಿಸುವ ಒಂದು ಈ ಕರ್ತವ್ಯ ಆದ್ಯ ಕರ್ತವ್ಯವಾಗಿದೆ. ಕೇವಲ ಸರ್ಕಾರ ಅಥವಾ ಇಲಾಖೆ ಮಾಡೋದಿಲ್ಲ, ಜನಗಳು ಸಹಕರಿಸಬೇಕು. ಆದ್ದರಿಂದ ದಯಮಾಡಿ ಈ ವನ್ಯಪ್ರಾಣಿಗಳು ನಾವು ಜೊತೆ ಜೊತೆಯಲ್ಲಿ ಹೋಗಬೇಕು. ನಾವು ನೋಡಿ, ಒಂದು ಕಾಡಿನ ಅಂಚಿನಲ್ಲಿ ಮನೆ ಇದು ಹೊಲಗಳ ಗದ್ದೆ ಇದೆ, ಕಬ್ಬು ಬೆಳಿತೀರಾ, ಬಾಳೆ ಬೆಳಿತೀರಾ, ಅದಕ್ಕೇನಾಗ್ತದೆ, ನಾವು ಇನ್ನು ಆಮಂತ್ರಣ ಕೊಟ್ಟಂಗೆ ಆನೆಗಳಿಗೆ ಅದು ಬಂದು, ಯಾಕಂದ್ರೆ ಆನೆ ಇದೆ ಹರ್ಬಿವರ್ ಅನಿಮಲ್ ಸಸ್ಯಹಾರಿ. ಆದ್ದರಿಂದ ನಾವು ಅದಕ್ಕೆ ಆದಷ್ಟು ನಾವು ಆ ಒಂದು ಅಂಚಿನ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಕಬ್ಬು ಆಗಲಿ ಭತ್ತ ಆಗಲಿ ಇಮ್ಮಿಡಿಯೇಟ್ ಬೆಳಿಬಾರ್ದು. ಅಂದರೆ ಕಾಜಲ್ ಮೇಡಮ್ ಅವರೇ, ಈಗ ಈ ಒಂದು ವನ್ಯ ಪ್ರಾಣಿಗಳಿಂದ ನಮ್ಮ ಪರಿಸರ ಸಮತೋಲನವಾಗಿ ಬ್ಯಾಲೆನ್ಸ್ ಆಗ್ತದೆ, ಹೌದಲ್ಲ? ಏನು ಪ್ರಾಣಿಗಳಿಂದ ಇದು ನಮ್ಮ ಒಂದು ಪರಿಸರಕ್ಕೆ ಲಭ್ಯ ಆಗ್ತದೆ, ಏನು ಲಾಭ ಪ್ರಾಣಿಗಳಿಂದ ಪರಿಸರಕ್ಕೆ? ಸೊ ನಾವು ಇವಾಗ ಅಂದ್ರೆ ನಮ್ ಜನರಲ್ಲಿ ಏನ್ ಭಾವನೆ ಇದೆ ಅಂದ್ರೆ, ಪ್ರಾಣಿ ನೋಡಿದ ತಕ್ಷಣ ನಾವು ಹೇಳ್ತೀವಿ ಅಂದ್ರೆ ಅರಣ್ಯ ಇಲಾಖೆದು ಪ್ರಾಣಿ, ನಮ್ದು ಏನು ಸಂಬಂಧನೆ ಇಲ್ಲ ಆ ತರ ನಾವು ಒಂದು ಮಾತಾಡ್ತೀವಿ. ಬಟ್ ಅಂದ್ರೆ ಆ ಪ್ರಾಣಿದು ಕೂಡ, ವಿಶೇಷವಾಗಿ ವನ್ಯ ಪ್ರಾಣಿ ಯಾರಿದ್ದಾರೆ, ಸೊ ಅದರದ್ದು ಕೂಡ ಒಂದು ಪಾತ್ರ ಇದೆ ಪರಿಸರದಲ್ಲಿ. ಸೊ ಅದರದ್ದು ಪಾತ್ರ ಏನಿದೆ ಅಂದ್ರೆ, ನಮ್ದು ಒಂದು ಫುಡ್ ಸೈಕಲ್ ಅಂತ ನಾವು ಏನ್ ಹೇಳ್ತೀವಿ. ಸೊ ಪ್ರತಿ ಒಂದು ಒಂದು ಪಾತ್ರ ಇದೆ ಅಂದ್ರೆ, ಟೈಗರ್ ಅಂದ್ರೆ ಹುಲಿ ನಾವು ಏನ್ ಹೇಳ್ತೀವಿ, ಹುಲಿ ಮಾಂಸಾಹಾರಿ ಪ್ರಾಣಿ. ಹುಲಿ ಏನ್ ಮಾಡ್ತಾರೆ, ಜಿಂಕೆ ಶಾಖಾರಿ ಪ್ರಾಣಿ ಏನಿದೆ ಅದನ್ನ ಹಿಡಿತಾರೆ, ಆ ತರದ್ದು ಪ್ರಾಣಿಗೆ ತಿನ್ನುತ್ತೆ. ಸೊ ಆ ತಿಂದಿದ್ಮೇಲೆ ಅದರದ್ದು ಅಂದ್ರೆ ಶಾಖಾರಿ ಪ್ರಾಣಿದು ಸಂಖ್ಯೆ ಏನಿದೆ ಒಂದು ಪ್ರಮಾಣದಲ್ಲಿ ಇರುತ್ತೆ. ಆ ಪ್ರಮಾಣದಲ್ಲಿ ಇದೆ, ಅದೇ ಕಾರಣಕ್ಕೆ ರೈತರದ್ದು ಏನ್ ಬೆಳೆ ಏನಿದೆ ಆ ಕಂಟ್ರೋಲ್ ಅಲ್ಲಿ ಇರುತ್ತೆ. ಬಿಕಾಸ್ ಶಾಖಾರಿ ಪ್ರಾಣಿ ಬೆಳೆ ತಿನ್ನುತ್ತೆ, ಸಹಕಾರಿ ಪ್ರಾಣಿ ಅದು ಜಾಸ್ತಿ ಸಂಖ್ಯೆ ಆಗಲ್ಲ. ಜಾಸ್ತಿ ಸಂಖ್ಯೆ ಆದ್ರೆ ನಿಮ್ ಹೊಲಕ್ಕೆ ಬಂದು ಹೊಲ ಬೆಳೆ ತಿಂತದೆ. ಸೊ ಆ ಒಂದು ನಮ್ಗೆ ಒಂದು ನಿಯಂತ್ರಣ ಆಗುತ್ತೆ. ಅದರ ಜೊತೆಗೆ ಅಂದ್ರೆ, ಪ್ರಾಣಿ ಎಲ್ಲಿ ಎಲ್ಲಿ ಓಡಾಡ್ತಾರೆ ಆ ಟೈಮ್ಗೆ ಒಂದು ಅಂದ್ರೆ ಬೀಜ ವಿತರಣೆದು ಒಂದು ಕೆಲಸ ಮಾಡ್ತಾರೆ. ಅದಕ್ಕಾರನಾಗೆ ಜರ್ಮಿನೇಷನ್ ಏನಿದೆ ಆ ಕೂಡ ಚೆನ್ನಾಗಿ ಬರುತ್ತೆ. ಸೊ ಅದರ ಜೊತೆಗೆ ಅಂದ್ರೆ ಈ ಕಾಡದಲ್ಲಿ ಇರ್ತದೆ. ಸೊ ನಾವು ವನ್ಯಪ್ರಾಣಿದು ಆವಾಸ ಸ್ಥಾನ ಸರಿಯಾಗಿ ಇಡ್ಬೇಕಾಗ್ತದೆ. ಸೊ ಈ ಕಾಡ್ ಕಾರಣಾಗೆ ನಮ್ದು ಆಕ್ಸಿಜನ್ ಸಿಗುತ್ತೆ. ಅಂದ್ರೆ ಬೇರೆ ಬೇರೆ ಪ್ರಾಣಿಗಳದ್ದು ಆಕ್ಸಿಜನ್ ಪ್ರಮಾಣ ಬೇರೆ ಬೇರೆ ಇರುತ್ತೆ. ಈಗ ಹುಲಿದೆ ಬೇರೆದು, ಆಮೇಲೆ ಆನೆದೇ ಬೇರೆದು, ಜಿಂಕೆದೆ ಬೇರೆದು, ಆ ಆಕ್ಸಿಜನ್ ಪ್ರಮಾಣ ಬೇರೆ ಬೇರೆ ಇರುತ್ತೆ. ಕಾಡ್ ಕಾರಣಾಗಿ ನಮ್ದು ಒಂದು ಆಕ್ಸಿಜನ್ ಸಿಗತ್ತೆ. ಇವಾಗ ಏನ್ ನಾವು ಇತ್ತೀಚೆಗೆ ಏನ್ ಪ್ರಾಬ್ಲಮ್ಸ್ ನೋಡ್ತಾ ಇದೀವಿ, ಪೊಲ್ಯೂಷನ್ ಇರ್ಬೋದು, ಮತ್ತೆ ನಾವು ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ, ನಮ್ದು ಕಾಡಿದೆ ಎಲ್ಲ ನಮ್ದು ಸಮಸ್ಯೆ ಕಡಿಮೆ ಮಾಡಿ ಸಹಾಯ ಆಗತ್ತೆ. ಹಂಗಾಗಿ ಪ್ರಾಣಿಗಳೇ ನಮಗೆ ಯಾವುದೇ ಕಾರಣಕ್ಕೆ ಬೇಕು. ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇದ್ರೆ ಅರಣ್ಯದಲ್ಲೂ ಕೂಡ ಜನ ಎಲ್ಲರೂ ತಿರುಗಾಡೋದಿಲ್ಲ, ಇದರಿಂದ ಅರಣ್ಯ ಅದು ಸಂರಕ್ಷಣೆ ಆಗಿ ಸುರಕ್ಷಿತ ಆಗಿರುತ್ತೆ, ಅದು ಕೂಡ ಒಂದು ಕಾರಣ ಇರ್ಬೋದು. ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್, ಎಲ್ಲಿಂದ? ನಮಸ್ಕಾರ, ಮೈಸೂರಿನ ಅಲ್ಲಲ್ಲಿಂದ ಸೋಮೇಗೌಡ ಅಂತ ಮಾತಾಡ್ತೇವೆ. ಕೇಳಿ ಸೋಮೇಗೌಡರ ಪ್ರಶ್ನೆನ. ಸರ್ ಏನಿಲ್ಲ ಸರ್, ಈ ತೀರ ಉಸಿರು ನಮ್ಗೆ ಕಾಡಿದ್ರೆ ತುಂಬಾ ಒಳ್ಳೇದು ಈ ಮಳೆ ಬೆಳೆ ಎಲ್ಲ ಬರೋದಕ್ಕೆ. ಹೌದು ಸರ್. ಆದ್ರೂ ಸರ್, ನಮ್ಗೆ ಈ ಪ್ರಾಣಿಗಳು, ಹುಲಿಗಳು ಮತ್ತೆ ಈ ಆನೆಗಳು ತುಂಬಾ ತೊಂದರೆ ಕೊಡ್ತಾರೆ. ಎಚ್ ಡಿ ಕೋಟೆ ಮತ್ತೆ ಮೈಸೂರು ಜಿಲ್ಲೆಯಲ್ಲಿ ಇಡೀ ಕಾಡು ಪ್ರದೇಶ ಅದು. ಹೌದು ಸರ್. ಅದಕ್ಕೆ ಸರ್ ಏನ್ ಕ್ರಮ ಕೈಗೊಂಡಿದೆ ಸರ್, ಮತ್ತೆ ಎಲ್ಲ ಟ್ರೆಂಚ್ ಹೊಡಿತೀರಾ ಇಲ್ಲ ಅಂದ್ರೆ ಇದು ರೈಲ್ವೆ ಕಂಬಿ ಆಗ್ತೀರಾ, ಏನ್ ಕ್ರಮ ಮಾಡ್ಬೇಕು ನಮ್ಮ ಜನಗಳು ಉಳಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ. ಜನರಿಗೆ ಅನಾಹುತ ಆಗ್ತಾ ಇದೆ, ರಕ್ಷಣೆ ಬೇಕು ಅಂತ ಕೇಳ್ತಾ ಇದ್ದಾರೆ ಸರ್. ಕೇಳಿ ಸರ್, ಜನನು ಉಳಿಬೇಕು ಆ ರೀತಿ ಮಾಡ್ಬೇಕು. ಕಾಜಲ್ ಮೇಡಮ್ ಅವ್ರು ಹೇಳ್ತಾರೆ, ಉತ್ತರ ಕೊಡಿ ಮೇಡಮ್. ಸೊ ಇವಾಗ ಅಂದ್ರೆ ಅವ್ರದ್ದು ಕರೆಕ್ಟ್ ಇದೆ ಅಂದ್ರೆ, ನಮ್ದು ಏನ್ ವನ್ಯ ಪ್ರಾಣಿ ಇದೆ ಅದೇ ಕಾರಣಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ಅಂದ್ರೆ ಜನರದ್ದು ಕೂಡ ಸ್ವಲ್ಪ ಬೆಳೆ ನಾಶ ಇರ್ಬೋದು, ಗಾಯ ಇರ್ಬೋದು, ಮತ್ತೆ ಸಾವು ಪ್ರಕರಣ ಆಗ್ತಾ ಇದೆ. ಸೊ ಇವಾಗ ಈ ಕಂಟ್ರೋಲ್ ಮಾಡ್ಲಿಕ್ಕೆ ಆಲ್ರೆಡಿ ಅಂದ್ರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಎಲಿಫೆಂಟ್ ಪ್ರೂಫ್ ಟ್ರೆಂಚಸ್ ಮಾಡ್ತಾ ಇದೀವಿ, ಬೇರೆ ಕಡೆ ರೈಲ್ವೆ ಕಂದಕ ಕೂಡ ಹಾಕ್ತಾ ಇದೀವಿ. ಅಂದ್ರೆ ಆನೆದು ಸಮಸ್ಯೆ ಜಾಸ್ತಿ ಇದೆ. ಸೊ ರೈಲ್ವೆ ಕಂದಕ ಕಾರಣಕ್ಕೆ ಕೂಡ ಇವಾಗ ಗುಂಪುದು ಏನ್ ಮೂಮೆಂಟ್ ಇದೆ ಸ್ವಲ್ಪ ಕಂಟ್ರೋಲ್ ಆಗಿದೆ. ಬಟ್ ಇನ್ನು ನಮ್ದು ಒಂಟಿ ಏನ್ ಆನೆ ಇದೆ ಅದರದ್ದು ಮೂಮೆಂಟ್ ಕಡಿಮೆ ಮಾಡ್ಲಿಕ್ಕೆ ನಮ್ಗೆ ಏನು ನಾವು ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಇನ್ನು ಆಗಿದೆ. ಸೊಮ್ಮೆಗೌಡ್ರೆ

ಯಾವ್ಯಾವ ತಿಂದು ಅವು ಅಲ್ಲಿ ಹೋದ ಹೋದಲ್ ತನಕ ಗೋವಿಂದ ಬಿಡುತ್ತೆ. ದಯವಿಟ್ಟು ಅದನ್ನ ಅದಕ್ಕೆ ನಾವು ವಿಜ್ಞಾಪನೆ ಮಾಡ್ಕೋತಾ ಇದೀವಿ, ಆ ಕಾರ್ಯ ಮಾಡಕ್ ಹೋಗ್ಬೇಡಿ. ಆಮೇಲೆ ಈ ಊರಿ ಪಕ್ಷಿಗಳಿಗೆ ಹಾಕಿದ್ರಂತೂ ಈ ಊರಿಂದ ಯಾವ ಊರಿಗೆಲ್ಲ ಹೋಗಿ ಅಲ್ಲೆಲ್ಲ ನಾಶ ಆಗ್ಬಿಡುತ್ತೆ. ಸರಪಳಿ ದಯಮಾಡಿ ಅರ್ಥ ಮೇಲೆ ಇಲ್ಲ, ಎಲ್ಲಿದ್ರು ಬರ್ತಾವೆ ಇವಾಗ, ಅದು ನಿಯಂತ್ರಣ ಮಾಡಕ್ ಆಗಲ್ಲ ಅಲ್ಲಿ, ಬಹಳ ಕಷ್ಟ. ಈ ಹಾವು ಅದು ನಿಮ್ಗೆ ನೀವು ಅಟ್ಟದ ಮೇಲೆ ಇದ್ರು ಹತ್ತವ, ಚಪ್ಪಲ್ ಪ್ಯಾಂಟ್ ಹಾಕೊಳ್ಳೋದು, ಆಮೇಲೆ ಎತ್ತಿನ ಮೇಲೆ ಕಟ್ಟಿ ಕಾಂಟ್ ಮೇಲೆ ಮಲ್ಕೊಂಡ್ಬಿಡುದು, ನೆಲದ ಮೇಲೆ ಮಲ್ಕೊತಾರೆ. ಮಾಡ್ರಿ ಮಾಡ್ರಿ ಮಾಡ್ರಿ, ಒಳ್ಳೆ ಕೆಲಸ ಎಲ್ಲ ನಿಮ್ಮ ಹತ್ರನೇ ಇದೆ ಸೊಲ್ಯೂಷನ್. ರೈತರ ಹತ್ರ ಇರೋ ಸೊಲ್ಯೂಷನ್ ಇಲಾಖೆಯವ್ರಿಗೆ ಇರಲ್ಲ. ದಯವಿಟ್ಟು ನೀವು ನಿಮ್ಮ ಆಸಪಾಸಿನಲ್ಲಿ ಸಹಬಾಳ್ವೆಯಿಂದ ಹೋಗ್ಬೇಕು. ನಾವು ವನ್ಯ ಪ್ರಾಣಿಗಳು ಮತ್ತು ಮಾನವ ಜೀವನ ಸಹಬಾಳ್ವೆಯಿಂದ ಹೋಗ್ಬೇಕು ಒಂದಕ್ಕೊಂದು. ಹೌದೌದು, ಧನ್ಯವಾದಗಳು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಪ್ರಾಣಿನಾಗಿ ಸಾಕ್ತಿವಲ್ಲ, ಆಂಟಿರೇಬಿಸ್ ವ್ಯಾಕ್ಸಿನೇಷನ್ ಕೊಡಿಸ್ಬಿಟ್ಟು ಭಾಳ ಚಲೋ ಸರ್. ಅದನ್ನ ವೆಟರ್ನರಿ ಡಿಪಾರ್ಟ್ಮೆಂಟ್ ಕೇಳಿ ಕೊಡ್ತಾರೆ. ಅಲ್ಲ ಇದ್ರ ಬಗ್ಗೆ ವಿಚಾರ ನಾವು ಹೇಳಿದ್ದೇವೆ, ಏನು ಈಗ ಕಾಡು ಪ್ರಾಣಿಗಳ ಕಡಿತದಿಂದ ಈಗ ಹಾವು ಎಲ್ಲ ಕಡಿತದಲ್ಲ, ಅದು ಅರಣ್ಯ ಇಲಾಖೆ ವತಿಯಿಂದನೂ ಅದು ವಿಚಾರ ಮಾಡ್ತಾ ಇದ್ದಾರೆ. ಹಾ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಥ್ಯಾಂಕ್ ಯು, ನಮಸ್ಕಾರ. ಮುಂದಿನ ಕರೆ. ಹಲೋ ಹಲೋ ಕೃಷ್ಣ. ಹಾ ಹೇಳಿ ಸರ್, ಎಲ್ಲಿಂದ? ಬೆಂಗಳೂರು ಆಕಾಶವಾಣಿ. ರಾಜ್ಯದಾದ್ಯಂತ 13 ಆಕಾಶವಾಣಿ ಕೇಂದ್ರಗಳಿಂದನೂ ಇದು ಪ್ರಸಾರ ಆಗ್ತಾ ಇದೆ. ನೀವು ಯಾವ್ದು ಕೇಂದ್ರ ಹೇಳಿದ್ರು ತೊಂದರೆ ಇಲ್ಲ. ಕಾಡು ಪ್ರಾಣಿ ವಿಷಯ ಮಾತಾಡೋದಕ್ಕೆ ಮಾತಾಡಿ ಸರ್. ಕನೆಕ್ಟ್ ಮಾಡ್ತೀರಾ ಸರ್? ಇದು ನಮ್ ನೆತ್ತಗೆ ಇದ್ದಾರೆ ನಾವು. ಇದು ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಚಂದ್ರಶೇಖರ್ ಸರ್. ತಮ್ಮ ಹೆಸರು ಹಲೋ. ತಮ್ಮ ಹೆಸರು ಇಲ್ಲೇ ಇಲ್ಲೇ ಇದ್ದೇವೆ ಸರ್. ಮಾತಾಡಿ ಹೇಳಿ. ಹರೀಶ್ ಅಂತ ಸರ್, ಎಂ ಪಿ ಹರೀಶ್. ಓಕೆ, ಹೇಳಿ. ಯಾವೂರಿಂದ ಸರ್? ಹಾಸನ ಜಿಲ್ಲೆ ಆಲೂರು ತಾಲೂಕಿಂದ ಮಾತಾಡೋದು. ಹೇಳಿ. ಹಾಸನ ಆಲೂರು, ನಾವೆಲ್ಲ ಕೆಲಸ ಮಾಡಿದೀವಿ, ಹೇಳಿ ಹರೀಶ್. ಹೌದಾ ಸರ್? ಹೌದೌದು ಸರ್. ನೋಡಿ ಸರ್, ಆಲೂರು ತಾಲೂಕಿನಲ್ಲಿ ಅಂದ್ರೆ ಮಲ್ನಾಡು ಫಸ್ಟ್ ಆಲೂರು ತಾಲೂಕಿನಲ್ಲಿ ಆನೆ ದಾಳಿ ಗಲಾಟೆ ಶುರುವಾಗಿ 5 ಶತಕ ಆಯ್ತು ಸರ್. ಹೌದು ಹೌದು, ಖಂಡಿತ. ಅದು ನನಗ್ ಗೊತ್ತಿರೋ ಹಾಗೆ ಸರ್, ಬೀಂಗ್ ಐ ಎಮ್ ಎಸ್ ಎಸ್ಪಿ ಪಡೆದ್ರು ಸರ್. ಗುಡ್ ಗುಡ್ ಗುಡ್. ನನಗ್ ಗೊತ್ತಿರೋ ಹಾಗೆ ಸರ್, ಈ ಹೇಮಾವತಿ ನದಿಗೆ ಗೊರೂರ್ನಲ್ಲಿ ಅಡ್ಡ ಡ್ಯಾಮ್ ಕಟ್ಟಿದ್ರು ಸರ್. ಹೌದು. ಆಗ ತಗ್ಗು ಪ್ರದೇಶದಲ್ಲಿದ್ದ ಆನೆಗಳೆಲ್ಲ ಮೇಲೆ ಬಂದು. ಹೌದು. ಅದಕ್ಕಿಂತ ಮೊದಲು ಯಾವತ್ತೋ 10 ವರ್ಷಕ್ಕೊಂದ್ಸರಿಂದ ಯಾವಾಗ್ಲೋ ಒಂದ್ಸರಿ ಆನೆ ಬಂದು ಹೋಗೋದು ಅಷ್ಟೇ ಬಿಟ್ರೆ ಇನ್ನೇನು ಆನೆ ಹಾವಳಿ ಇರ್ಲಿಲ್ಲ ಸರ್. ಹೌದು. ಅದು ಯಾವಾಗ ನೀರ್ ನಿಲ್ತೋ ಅಲ್ಲಿಂದ ಮೇಲಕ್ಕೆ ಬಂದ್ಬಿಟ್ಟು ಸರ್. ಹೌದು. ಆಲೂರು ತಾಲೂಕು ಮತ್ತೆ ಅರಕಲಗೋಡು ತಾಲೂಕು ಸಮೀಪದಲ್ಲಿರೋದ್ರಿಂದ ತುಂಬಾ ಹಾವಳಿ ಮಾಡಿದ್ರು ಸರ್. ಹೌದು. ಸಂಪೂರ್ಣ ಸಾಮಾನ್ಯ ಇದುವರೆಗೆ ಒಂದು 80-85 ಜನ ಸತ್ತೋಗಿದ್ದಾರೆ. ಸಾಮಾನ್ಯ 30-40 ಆನೆಗಳು ಸತ್ತೋಗಿದ್ದಾವೆ ಸರ್, ಘರ್ಷಣೆಯಲ್ಲಿ. ಆಮೇಲೆ ಇಲ್ಲಿಂದ ಇಲ್ಲಿ ಹಾಳಿ ಹಾನಿ ಜಾಸ್ತಿ ಆದಾಗ ಸ್ವಲ್ಪ ಬೆಳೆ ಕಮ್ಮಿ ಆಯ್ತಲ್ಲ, ಸ್ವಲ್ಪ ಎಲ್ಲ ಸಕಲೇಶ್ಪುರ ತಾಲೂಕಿಗೆ ಹೋದ್ರು ಸರ್. ಸಕಲೇಶ್ಪುರ ತಾಲೂಕಲ್ಲಿ ಎತ್ತಿನಹಳ್ಳಿ ಪ್ರಾಜೆಕ್ಟ್ ಮಾಡಿದ್ರು. ಹೌದೌದು, ಎತ್ತಿನಹಳ್ಳಿ ಪ್ರಾಜೆಕ್ಟ್. ಎತ್ತಿನಹಳ್ಳಿ ಪ್ರಾಜೆಕ್ಟ್ ಮಾಡಿದಾಗ ಅಲ್ಲಿ ಡೀಪೆಸ್ಟ್ ಏರಿಯಾದಲ್ಲಿ ಇದ್ದವೆಲ್ಲ ಮತ್ತೆ ಮೇಲೆ ಹೋದ್ರು ಸರ್. ಮತ್ತೆ ಸರ್, ಈಗ ಕನಿಷ್ಠ ಅಂದ್ರೆ 70-80 ಆನೆ 2 ಹಿಂಡಲ್ ಇದಾವೆ ಸರ್. ಈಗ ಬೇಲೂರು ತಾಲೂಕನ್ನ ಸರ್ವನಾಶ ಮಾಡ್ತಾ ಇದ್ದಾರೆ ಸರ್. ಸರ್, ನಂದು ಒಂದೇ ಒಂದ್ ಸಣ್ಣ ಪ್ರಶ್ನೆ ಸರ್, ಯಾವ್ದೋ ಒಂದ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಏರಿಯಾ ಎಷ್ಟು ಕ್ಯಾಪ್ಚರ್ ಆಗುತ್ತೆ, ಆ ಏರಿಯಾದಲ್ಲಿ ಏನೇನ್ ಪ್ರಾಣಿಗಳಿದಾವೆ, ಅವು ಏನ್ ಆಗ್ತವೆ, ಮುಂದಿನ ಭವಿಷ್ಯ ಏನು, ಜನಗಳ ಹಾಗಿರ್ಲಿ ಸರ್, ಅವುಗಳ ಭವಿಷ್ಯ ಏನು ಅನ್ನೋದನ್ನ ಒಬ್ರು ಕೂಡ ಯೋಚನೆ ಮಾಡ್ಲಿಲ್ವಲ್ಲ ಸರ್. ಈಗ ಆನೆ ದಾಳಿ ಮಾಡುತ್ತೆ, ಹಾನಿ ಮಾಡುತ್ತೆ ಅಂತೇಳಿ ಟ್ರೆಂಚ್ ಮಾಡ್ತೀವಿ, ಫೆನ್ಸ್ ಹಾಕ್ತಿವಿ ಅಂತ ಹೇಳ್ಬೋದು ಸರ್. ಆಮೇಲೆ ಕೊಡೋ ಪರಿಹಾರ ಇದೆಯಲ್ಲ ಸರ್, ಪರಿಹಾರ ನಾವು ಖರ್ಚು ಮಾಡಿದ ಒಂದು 10% ಸಿಗಲ್ಲ ಸರ್. ದಿಸ್ ಇಸ್ ಅ ಟ್ರೂ ಐ ಟೆಲ್ ಯು ಸರ್. ನೋಡಿ ಹರೀಶ್ರವರೇ, ನೀವು ಪತ್ರಕರ್ತರು ಸಹ ಆಗಿದ್ದೀರ ಅನ್ನೋದು ಕೇಳಿ ಸಂತೋಷ ಆಯ್ತು. ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಜನಸಂಖ್ಯೆ ಜಾಸ್ತಿ ಆದಂಗಾದಂಗೆ ಕೇಳಿ ಜನಸಂಖ್ಯೆ ಸ್ಫೋಟ ಜಾಸ್ತಿ ಆದಂಗಾದಂಗೆ ಏನಾಗ್ತದೆ ಈಗ ನೋಡಿ, ನಮ್ಮ ಅದೃಷ್ಟಕ್ಕೆ ವನ್ಯಪ್ರಾಣಿಗಳ ಸಂತತಿನೂ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ಈಗ ವೈಡ್ನಿಂಗ್ ರೋಡ್ ಮಾಡ್ತೀವಿ, 6 ಲೇನು 4 ಲೇನು, ಅದಕ್ಕೆ ಇಲ್ಲ ಅನ್ನೋಕ್ಕಾಗಲ್ಲ. ಅಭಿವೃದ್ಧಿ ಕಾರ್ಯಕ್ರಮಗಳು ಜೊತೆಲ್ಲಿ ಹೋಗ್ಬೇಕು, ಅಭಿವೃದ್ಧಿ ನಮ್ಮ ಅರಣ್ಯ ವನ್ಯಜೀವಿ ಸಂರಕ್ಷಣೆ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮ ಹೋಗ್ಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಇದಕ್ಕೆಲ್ಲ ಕಾರಣ ಜನಸಂಖ್ಯೆ. ಅದಕ್ಕೆ ಏನ್ ಮಾಡ್ಬೇಕು, ನಾವೆಲ್ಲ ಹೊಂದ್ಕೊಂಡು ಹೋಗ್ಬೇಕು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೇಕು, ಅದು ಇಲ್ದಿದ್ರು ದೊಡ್ಡ ದಾಂಧಲೆ ಮಾಡ್ತಾರೆ ಜನ. ಹೊಂದ್ಕೊಂಡು ಹೋಗೋದು ಒಂದೇ ದಾರಿ ಬಿಟ್ರೆ ಹೌದೌದು ಅಷ್ಟೇ, ಯಾವ್ದು ಇಲ್ಲ ಸರ್. ಅಂದ್ರೆ ಏನ್ ಗೊತ್ತ ಸರ್, ಅಲ್ಲಿ ಶ್ರೀಮಂತ ಬಡವ ಅಂತ ಪ್ರಾಣಿ ನೋಡೋದಿಲ್ಲ, ಕನಿಷ್ಠ ಬಡವರಿದಾರೆ ಸರ್. ಅವ್ರು ಒಂದ್ಸರಿ ತುಳಿದು ಹೋಯ್ತು ಅಂದ್ರೆ ಸರ್, 2-3 ದಿವಸದಲ್ಲೇ ಬೇಲೂರಲ್ಲಿ

ಬನ್ನಿ ಮೊದಲಿಗೆ ಮಾಹಿತಿಯ ಮಧುವನ್ನು ಆಲಿಸೋಣ. ನಮಸ್ಕಾರ, ನಾನು ನಿಮ್ಮ ಪಶುವೈದ್ಯ ಮಿತ್ರ ಡಾಕ್ಟರ್ ಬಪ್ಪಸಮುದ್ರ ಕೆಂಚೇಗೌಡ ರಮೇಶ್. ಆತ್ಮೀಯರೇ, 1994 ಒಂದು ಆನೆಯ ಚಿಕಿತ್ಸೆಯಲ್ಲಿ ನಾನು ಬದುಕಿ ಬಂದಂಥ ಒಂದು ಘಟನೆಯನ್ನು ತಮಗೆ ಹೇಳಬೇಕು ಅಂತ ಇಚ್ಛೆ ಪಡ್ತೇನೆ. ಆ ವೇಳೆಯಲ್ಲಿ ನಾನು ಚಾಮರಾಜನಗರ ತಾಲೂಕಿನ ಕೆಲಸ ಮಾಡ್ತಾಯಿದ್ದೆ. ನೆಲ್ಲೂರು ಪ್ರದೇಶದಲ್ಲಿ ಒಂದು ಆನೆ ಚಿಕಿತ್ಸೆಗಾಗಿ ಒಂದು ಎಲೆಕ್ಟ್ರಿಕ್ಯೂಷನ್ ಆಗಿ ಸತ್ತಿತ್ತು. ಆನೆಯ ಪೋಸ್ಟ್ ಮಾರ್ಟಮ್ ಮುಗಿಸಿ ನಾವು ಕೆಗುಡಿ ಫಾರೆಸ್ಟ್ ಗೆಸ್ಟ್ ಹೌಸ್ನಲ್ಲಿ ಊಟ ಮಾಡ್ತಾಯಿದ್ವಿ. ರಾತ್ರಿ 8-8:30 ಸಮಯ. ಆ ಸಮಯದಲ್ಲಿ ACFನವರಿಂದ ಒಂದು ಸಂದೇಶ ನಮ್ಮ RFO ವಾಕಿ ಟಾಕಿಗೆ ಬರುತ್ತೆ. ಈ ದೊಡ್ಡ ಸಂಪಿಗೆ ಮರದ ಹತ್ರ ಒಂದು ಆನೆ ಮರಿ ಕೆಳಗಡೆ ನಿತ್ರಾಣಕ್ಕೆ ಬಿದ್ದಿದೆ, ಆ ಡಾಕ್ಟ್ರ್ ಕರ್ಕೊಂಡು ಅಲ್ಲಿ ಅದನ್ನು ಚಿಕಿತ್ಸೆ ಮಾಡಿಸಿ ಅಂತ ಒಂದು ಸಂದೇಶ ಕಳಿಸ್ತಾರೆ. ಆ ಸಂದೇಶದಂತೆ ನಾನು ಮತ್ತು RFO ಆ ದೊಡ್ಡ ಸಂಪಿಗೆ ಮರದ ಹತ್ರ ಹೋಗ್ತೀವಿ. ಆ ದೊಡ್ಡ ಸಂಪಿಗೆ ಮರದ ಮಧ್ಯ ಆ ದಾರಿಯಲ್ಲಿ ಬ್ರೈಟ್ ಲೈವ್ಲಿವುಡ್ ಪ್ರಶಸ್ತಿಯ ಸುದರ್ಶನ ಗಿರಿಜನ ಸೇವಾಶ್ರಮ ಇರುತ್ತೆ. ಅಲ್ಲಿ ಒಂದು 5-6 ಗ್ಲುಕೋಸ್ ಬಾಟ್ಲ್ಗಳನ್ನ ನಾವು ತಗೊಂಡು ಅಲ್ಲಿಂದ ಆ ಸ್ಥಳಕ್ಕೆ ಧಾವಿಸಿದಾಗ ಆನೆ ಮರಿ ಜೊತೆಯಲ್ಲಿ ನಮ್ಮ ACF ಸಾಹೇಬರು ಅಲ್ಲೇ ಇರ್ತಾರೆ. ಆ ಒಂದು ಆನೆ ಮರಿ ಕೆಳಗಡೆ ಕಂದರದಲ್ಲಿ ಬಿದ್ದಿರುತ್ತೆ. ನಿತ್ರಾಣವಾಗಿರ್ತಕ್ಕಂಥ ಮರಿಯನ್ನು ನೋಡಿದಾಗ ಡಿಹೈಡ್ರೇಷನ್ ಆಗಿರುತ್ತೆ. ಅದು ಅದಕ್ಕೆ ಕೆಲವೊಂದು ಇಂಜೆಕ್ಷನ್ಗಳನ್ನ ಕೊಟ್ಟು ಒಂದು 4 ಗ್ಲೂಕೋಸ್ ಬಾಟ್ಲ್ಗಳನ್ನು ಕಿವಿಯಲ್ಲಿರುವ ರಕ್ತನಾಳಗಳಿಗೆ ಕನೆಕ್ಟ್ ಮಾಡಿ ನಂತರ ಗಾರ್ಡ್ಗಳ ಹತ್ರ ಕೊಟ್ಟೆ. ನಾನು ಒಂದು 8:45 ಸಮಯ ಅದು. ಆ ಸಮಯದಲ್ಲಿ ನಾವೆಲ್ಲ ಒಂದು ಬೆಳದಿಂಗಳ ರಾತ್ರಿ ಅದು ಒಂಥರ ಸಂಭ್ರಮ ಪಡ್ತಾ ಇದ್ವಿ. ಈ ಸಮಯದಲ್ಲಿ ಏನಾಯಿತು ಅಂದರೆ ಒಂದು 20 ನಿಮಿಷ ಆಗಿರಬೇಕು ಅಥವಾ 1/2 ಗಂಟೆ ಮುಗಿದಿದೆ. 3 ಬಾಟ್ಲ್ ಹೋಗಿದೆ, 4ನೇ ಬಾಟ್ಲ್ ಕನೆಕ್ಟ್ ಮಾಡಿ ನಾವು ಒಂದು ಕಡೆ ಎಲ್ಲ ಮಾತಾಡ್ತಾ ನಿಂತಿದ್ವಿ. ಆ ಸಮಯದಲ್ಲಿ ಈ ಮರಿಗೆ ಜ್ಞಾನ ಬಂದಿದೆ. ತಕ್ಷಣ ಅದು ಸೊಳ್ಳು ಬಡಿದು ಅಂಬಾ ಅಂತ ಹರ್ಚ್ಕೊಬಿಡ್ತು. ಈ ಸಮಯ ನಮಗೆ ಗೊತ್ತಿಲ್ಲದಂಗೆ ಎಲ್ಲೋ ಮೂಲೆಯಲ್ಲಿದ್ದಂಥ ಪೊದೆ ಒಳಗಡೆ ಇದ್ದಂಥ ಆನೆಗಳು 4 ಆನೆಗಳು ಏಕಾಏಕಿ ದಾಳಿ ಮಾಡಿದವು. ಆ ಬರ್ತಾ ಇದ್ದಂಥ ಆನೆಗಳನ್ನ ನೋಡಿ ನಮ್ಮ ACF ತಕ್ಷಣ ಒಂದು ಪಿಸ್ತೂಲ್ ರೆಡಿ ಮಾಡಿಟ್ಕೊಂಡ್ರು, ನಮ್ಮನ್ನೆಲ್ಲ ಜೀಪ್ ಒಳಗೆ ಕೂರಿಸಿದ್ರು. ನಾನು RFO ACF ಒಂದು ಜೀಪಲ್ಲಿ ಕುಳಿತ್ಕೊಂಡ್ವಿ. ಬಂದಂಥ 4 ಆನೆಗಳು 2 ಆನೆ ಮರಿ ಹತ್ರ ಹೋಗಿ ಮರಿಯನ್ನು ತಿವಿಸಿ ಎಬ್ಸಲಿಕ್ಕೆ ಪ್ರಯತ್ನ ಪಟ್ಟು, ಇನ್ನು 2 ಆನೆ ನಮ್ಮ ಜೀಪ್ ಹತ್ರ ಬಂದು ನಮ್ಮ ಜೀಪನ್ನು ಸುತ್ತು ಹೊದ್ದು ಒಂದು 3 ಪ್ರದಕ್ಷಿಣೆ ಹಾಕಿ ಜೀಪನ್ನ ಗ್ಲಾಸನ್ನು ಕುಟ್ಟಿ ಎಬ್ಬಿಸಿ ನಂತರ ಜೀಪ್ ಅಳ್ಳಾಡ್ಸೋಕೆ ಶುರು ಮಾಡಿದೆ. ಆ ಸಮಯದಲ್ಲಿ ಆ ಗ್ಲಾಸನ್ನು ಸೊಂಡಿಲಿಂದ ಸವರ್ತಾ ಇದ್ದಾಗ ಆನೆ ನಮಗೆ ಸಾವೇ ಸವರ್ಕೊಂಡು ಹೋದಂಗಾಗಿತ್ತು. ಎಲ್ಲರೂ ಭಯಪಟ್ಕೊಂಡು ಒಬ್ರಿಗೊಬ್ಬರು ಧೈರ್ಯ ಹೇಳ್ತಾ ಇದ್ವಿ. ನಂತರ ಸ್ವಲ್ಪ ಸಮಯದ ನಂತರ ಎಲ್ಲ ಆನೆಗಳು ಆ ಮರಿಯನ್ನು ಮತ್ತೆ ಎಬ್ಬಿಸ್ಕೊಂಡು ಅವು ಕಾಡೊಳಗೆ ಮಾಯ ಆದವು. ಎಲ್ಲರೂ ಜೀಪ್ನಿಂದ ದೇವರುಗಳಿಗೆ ನಮಸ್ಕಾರ ಮಾಡಿ ದೇವರನ್ನ ನೆನೆಯುತ್ತಾ ಕೆಳಗಡೆ ಇಳಿದ್ವಿ. ಆಮೇಲೆ ನಮ್ಮ ACFರವರು ಇಲ್ಲ ಎಲ್ಲ ಹೊರಡ್ರಪ್ಪ ಅಂದರು. ತಕ್ಷಣ ನಾನು ACFರ ಹತ್ರ ಹೋದೆ, ಸರ್ ನನ್ನನ್ನು ಎಂಥ ಕಷ್ಟ ಪರಿಸ್ಥಿತಿ ಸಿಗಾಕ್ಸ್ಕೊಂಡಿದ್ವಿ, ನನಗಿನ್ನೂ ಮದುವೆ ಆಗಿಲ್ಲ ಸರ್, ದಯಮಾಡಿ ಇನ್ನೊಂದು ಸಾರಿ ನಾನು ಕರೆದ್ರೆ ಬರಲ್ಲ ಅಂದೆ. ಯಾಕೆ ಡಾಕ್ಟ್ರೇ ಅಂದರು. ಇಲ್ಲ ಸರ್, ಈ ಟೈಮಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಸರ್ ಅಂದೆ. ಏ ಇಲ್ಲ ರೀ, ಆ ಆನೆಗಳು ನೀವು ಮರಿಯನ್ನು ಬದುಕಿಸಿದ್ರಲ್ರಿ, ನಿಮಗೆ ನಮಸ್ಕಾರ ಹೇಳಕ್ಕೆ ಬಂದಿದ್ದು, ಅದನ್ನು ಅಂತಃಕರಣದ ನಮನ ಅಂತಾರ್ರಿ. ಅದರಿಂದ ನೀವಿಂಥವೆಲ್ಲ ಯಂಗ್ಸ್ಟರ್ಗಳು ಇವೆಲ್ಲ ಚಾಲೆಂಜ್ ಆಗಿ ತಗೊಳ್ಬೇಕಪ್ಪ ಅಂತ ನನಗೆ ಒಂದು ಪಾಸಿಟಿವ್ ಥಾಟನ್ನು ತುಂಬಿದ್ರು. ಆತ್ಮೀಯರೇ, ಇದರಲ್ಲಿ ನಾವೇನು ಹೇಳ್ತೀವಿ, ಕಿರಿಯರು ತಮ್ಮ ಜ್ಞಾನವನ್ನೇ ಅನುಭವ ಅನ್ಕೊಂಡಿರ್ತಾರೆ, ಹಿರಿಯರು ತಮ್ಮ ಅನುಭವವನ್ನೇ ಜ್ಞಾನ ಅನ್ಕೊಂಡಿರ್ತಾರೆ. ಆದರೆ ಕಿರಿಯರ ಜ್ಞಾನ ಹಿರಿಯರ ಅನುಭವ ಎರಡೂ ಜೊತೆಯಲ್ಲಿ ಸೇರಿದಾಗ ಎಂಥ ಅದ್ಭುತ ಕೆಲಸ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ. ಪರಾಗಕ್ಕೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಡಿಂಕಾ ಗ್ರಾಮದ ಕೃಷಿಕರಾದ ಡಿಎನ್ ಹರ್ಷ ಅವರು ಲೇಖನವನ್ನ ಬರೆದು ಕಳಿಸಿದ್ದಾರೆ. ಲೇಖನದ ಶೀರ್ಷಿಕೆ ಮಣ್ಣಿನ ಮನೆ ನೈಸರ್ಗಿಕ ಜೀವನ ಮಹೇಶ್ AS.